ಈಗ ಕೇಳೋಣ ವಿಜಯದಾಸರ ಕೀರ್ತನೆ. ಸಂಗೀತ ಬಾಲಚಂದ್ರ ಅವರ ಹಾಡುಗಾರಿಕೆಯಲ್ಲಿ ದಯವಿರಲಿ ಎನ್ನಲಿ. ದಯವಿರಲಿ ಎನ್ನಲ್ಲಿ ಧರಣಿ ಧರಣಿ, ದಯವಿರಲಿ ಎನ್ನಲ್ಲಿ ಧರಣಿ ಧರಣಿ, ಭಯಗಳನ್ನು ಹೋಗಾಡು ಭಕ್ತ ಜನ ಮೃಡ ನೋಡಿಯ ಸಿರಿ ನಿಜಯ ವಿಫಲ